ಬುದ್ಧಿ ಎಂದರೂ ಜ್ಞಾನವೆಂದರೂ ಒಂದೇ ಪರ್ಯಾಯವು. ಕೃಷಿಕರು ಭೂಮಿಯ ವ್ಯವಸಾಯವನ್ನು ಮಾಡುವಲ್ಲಿ ಹೊಡೆ ಹೊಡೆದು ಹರಗಿ ಸಕಲ ಪ್ರಯತ್ನಗಳಿಂದ ಸಮಸ್ತ ಧಾನ್ಯಾದಿ ಫಲ ಪದಾರ್ಥಗಳನ್ನು ಬಿತ್ತಿ ಬೆಳೆದು ಉಪಜೀವಿಸಬೇಕಾದರೆ ಜ್ಞಾನವೇ ಬೇಕು. ಜ್ಞಾನೇನ ವಿನಾ ನಾಣ್ಯಃ ಪಥಃ ಎಂದು ಶ್ರುತಿಯುಂಟಾಗಿ ಭೋಗ ಮೋಕ್ಷಗಳೆರಡಕ್ಕೂ ಜ್ಞಾನವೇ ಬೇಕು. ಸಾಕ್ಷಿ ಶಾತಕೋತ ಕರ್ತ ವ್ರಾತಕ ಜಡು ಕರ್ತ ವಿಷತಾಭಿರಾಮ ವಿನರ್ವೇಮ ಎಂದು ವೇಮಾರೆಡ್ಡಿಯ ವಾಕ್ಯವು. ಇದರ ಅರ್ಥವು ಮಾಡುವುದಕ್ಕೆ ತಾನು ಕರ್ತನು, ಮಾಡಿದಷ್ಟಕ್ಕೆ ಸಲ್ಲುವ ಫಲವನ್ನು ಕೊಡುವುದಕ್ಕೆ ಪರಮೇಶ್ವರನೇ ಕರ್ತನಾಗಿರುವನು. ಅದರಿಂದ ರೈತರೆಲ್ಲರೂ ಕೃಷಿ ಜ್ಞಾನ ಪರಿಣಿತರಾಗಿ ಸಕಲ ಯುಕ್ತಿಗಳನ್ನು ತಿಳಿದು ಚೆನ್ನಾಗಿ ಪ್ರಯತ್ನ ಮಾಡಬೇಕು. ಪ್ರಾರಬ್ಧವನ್ನು ನಂಬಿ ಪ್ರಯತ್ನವನ್ನು ತೊರೆಯಬಾರದು. ಕೃಷಿ ಜನರೆಲ್ಲರನ್ನು ಕುರಿತು ಬೇಡಿಕೊಳ್ಳುವುದೇನೆಂದರೆ ಸನ್ಯಾಸಿಗಳಂತೆ ಪ್ರಾರಬ್ಧವೇ ಗತಿ ಎಂಬ ವಾಗ್ವೈರಾಗ್ಯವನ್ನು ನುಡಿಯುತ್ತಾ ಬಿಡಲಾರದ ಪಕ್ಷಕ್ಕೆ ಅಡ್ಡ ಹರಗಿ ಉದ್ದ ಬಿತ್ತುತ್ತ ಬುದ್ಧಿಹೀನತ್ವದಿಂದ ದರಿದ್ರರಾಗಬೇಡಿರಿ. ರಾಜಬುದ್ಧಿಯುಳ್ಳ ರಾಜಕೃಷಿಕರಂತೆ ಪ್ರಯತ್ನವೇ ಮುಖ್ಯವೆಂದು ನಂಬಿ ನಿರ್ಧರಿಸಿ ಧೈರ್ಯದಿಂದ ಕೃಷಿ ಜ್ಞಾನವನ್ನು ಚೆನ್ನಾಗಿ ತಿಳಿದು ಹೇಡಿಗಳಾಗದೆ ಮಾಡುವೆನು ಪಡೆಯುವೆನು ಎಂಬ ಛಲವನ್ನು ಹಿಡಿದು ಪರಾಕ್ರಮ ಸಾಹಸಿಗಳಾಗಿ ಬುದ್ಧಿಯಿಂದ ಯುಕ್ತಿಯ ಮೇಲೆ ಭೂಮಿಯ ವ್ಯವಸಾಯವನ್ನು ಚೆನ್ನಾಗಿ ಮಾಡಿ ಸಕಲ ಐಶ್ವರ್ಯ ಸಂಪನ್ನರಾಗಬೇಕೆಂದು ಇಷ್ಟು ದೀನತ್ವದಿಂದ ನಿಮ್ಮ ಹಿತಕ್ಕಾಗಿ ಬೇಡಿಕೊಳ್ಳುವೆನು. ಕಾರಣವೇನೆಂದರೆ ಸಮಸ್ತರು ಕೃಷಿ ಜ್ಞಾನ ಪ್ರವೀಣರಾಗಿ ಧನಧಾನ್ಯ ಮೊದಲಾದ ಸಕಲ ಸಂಪತ್ತನ್ನು ಪಡೆದು ಸರ್ವರೂ ಸೌಖ್ಯದಿಂದಿದ್ದರೆ ಅದೇ ನನ್ನ ಹಿತವು. ಅದು ಕಾರಣ ಪ್ರಾರಬ್ಧವನ್ನು ನಂಬಿ ಪ್ರಯತ್ನವನ್ನು ಮರೆತು ದರಿದ್ರರಾಗಬೇಡಿರೆಂದು ಸಕಲ ದೇಶದ ಸಮಸ್ತ ರೈತ ಜನರನ್ನು ನಾನು ಬೇಡಿಕೊಳ್ಳುತ್ತೇನೆ. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಈಗ ಕೇಳೋಣ ಪೇಟೆ ಧಾರಣೆಯನ್ನ. ದರ ಪ್ರತಿ ಕ್ವಿಂಟಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ಮಾನ್ವಿಯ ಪೇಟೆ ಧಾರಣೆ. ಹತ್ತಿ ಸುಯೋದರ್ ಕನಿಷ್ಠ 6,900 ರೂಪಾಯಿಗಳಿಂದ ಗರಿಷ್ಠ 7,000 ರೂಪಾಯಿಗಳು. ಮೆಕ್ಕೆಜೋಳ ಇತರೆ 1,900 ರೂಪಾಯಿಗಳಿಂದ 2,000 ರೂಪಾಯಿಗಳು. ಭತ್ತ ಹೊಸ ಸೋನಾ ಮಸೂರಿ 1,800 ರೂಪಾಯಿಗಳಿಂದ 2,412 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ 2,634 ರೂಪಾಯಿಗಳಿಂದ 2,902 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕಿ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2,600 ರೂಪಾಯಿಗಳು. ಅಕ್ಕಿ ಇತರೆ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2,600 ರೂಪಾಯಿಗಳು. ತೊಗರಿ ಚಿಕ್ಕದು 6,200 ರೂಪಾಯಿಗಳಿಂದ 7,250 ರೂಪಾಯಿಗಳು. ಇನ್ನು ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ. ಹತ್ತಿ ಹೈಬ್ರಿಡ್ 44 ಕನಿಷ್ಠ 6,500 ರೂಪಾಯಿಗಳಿಂದ 7,890 ರೂಪಾಯಿಗಳು. ಅಲಸಂದೆ ಕೋಪಿಯಾ ಓಲ್ 5,930 ರೂಪಾಯಿಗಳಿಂದ 7,021 ರೂಪಾಯಿಗಳು. ಹೆಸರುಕಾಳು ಜವಾರಿ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ ದರ 7,600 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 5,399 5,711 ರೂಪಾಯಿಗಳು. ಈರುಳ್ಳಿ 750 ರೂಪಾಯಿಗಳಿಂದ 2,000 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,939 ರೂಪಾಯಿಗಳಿಂದ 2,739 ರೂಪಾಯಿಗಳು. ತೊಗರಿ ಕೆಂಪು ಕನಿಷ್ಠ 6,039 ರೂಪಾಯಿಗಳಿಂದ ಗರಿಷ್ಠ ಬೆಲೆ 7,389 ರೂಪಾಯಿಗಳು. ಈಗ ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ 44 ಕನಿಷ್ಠ 1,660 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ 1,900 ರೂಪಾಯಿಗಳಿಂದ 2,200 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1,850 ರೂಪಾಯಿಗಳಿಂದ 1,900 ರೂಪಾಯಿಗಳು. ತೊಗರಿ 6,900 ರೂಪಾಯಿಗಳಿಂದ 7,600 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕನಿಷ್ಠ 1,850 ಗರಿಷ್ಠ 1,960 ರೂಪಾಯಿಗಳು. ಕಡಲೆಕಾಳು ಎವರೇಜ್ ಇಡಿ 5,460 ರೂಪಾಯಿಗಳು. ಉದ್ದಿನಕಾಳು 7,650 ರೂಪಾಯಿಗಳು. ಹತ್ತಿ 7,000 7,100 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ 2,500 ರೂಪಾಯಿಗಳು. ಮೆಕ್ಕೆಜೋಳ 1,800 1,810 ರೂಪಾಯಿಗಳು. ಭತ್ತದ ಆರ್ವಿನಾರ್ ಹೊಸದು 2,000 2,507 ರೂಪಾಯಿಗಳು. ಭತ್ತದ ಆರ್ವಿನಾರ್ ಹಳೆದು 2,581